ಹತ್ತು 15 ಎಕರೆ ಜಾಗ ಉಂಟು, ಕೆಲಸಕ್ಕೆ ಹೋದ್ರೆ ಇದು ಹಾಳಾಗ್ತದೆ ಅಂತ ಹೇಳಿ ನಾನು ಕೃಷಿಯನ್ನೇ ಮುಂದುವರಿಸಿಕೊಂಡು. ಎಷ್ಟು ವರ್ಷ ಹಿಂದೆ ಇದು? ಇದೊಂದು ನಂದು ಡಿಗ್ರಿ ಆಗಿ ಒಂದು 10-20 ವರ್ಷ ಆಯ್ತು. ಆವಾಗ ಹೇಗಿತ್ತು ಪರಿಸ್ಥಿತಿ? ಈಗ ತಕ್ಷಣಕ್ಕೆ ಉದ್ಯೋಗ ಬೇರೆ ಸಿಕ್ತು, ಸಿಗುವ ಹಾಗಿತ್ತು ಅಥವಾ ಉದ್ಯೋಗ ಸಿಗೋದು ಕೂಡ ಕಷ್ಟ ಇತ್ತು? ಅಲ್ಲ, ಡಿಗ್ರಿ ಆದ ಕೂಡಲೇ ನನಗೆ ಉದ್ಯೋಗ ಸಿಕ್ಕಿತ್ತು. ಸ್ವಲ್ಪ ನೀವು ಒಂದು 5-6 ತಿಂಗಳು ಟೆಂಪ್ರರಿ ಆಗಿ ಜಾಬ್ ಮಾಡಿ ಮತ್ತೆ ಪರ್ಮನೆಂಟ್ ಮಾಡು, ಪರ್ಮನೆಂಟ್ ಆಗ್ತದೆ ಅಂತ ಆ ಪೊಸಿಷನ್ ಅಲ್ಲಿ ಇತ್ತು. ನಾನಂದ್ರೆ ಅದನ್ನು ಬಿಟ್ಟು ನಂಗೆ ಕೃಷಿ ಆಗ್ಬೋದು ಅಂತ ಹೇಳಿ ಅಂದ್ರೆ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡುದು ಬೇಡ, ನಮ್ದೇ ಸ್ವಂತ ಉಂಟು, ಹಾಗೆ ಅದನ್ನೇ ಮುಂದುವರಿಸುದು ಅಂತ ಹೇಳಿ ನಾನು ಕೃಷಿಗೆ ಬಂದೆ. ಈಗ ನಿಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ದಂತ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಐಡಿಯಾ ಇತ್ತು, ನಾನು ಬಂದ ಮೇಲೆ ಇದನ್ನ ಬದಲಾವಣೆ ಮಾಡಬೇಕು ಅಂತ ಏನಾದ್ರು ಐಡಿಯಾ ಇತ್ತು? ಹೌದು, ಖಂಡಿತ. ಅಂದ್ರೆ ಅಪ್ಪ ಇರುವಾಗ ಎಲ್ಲ ಗದ್ದೆ ಇದ್ದದ್ದು, ಅಪ್ಪ ಗದ್ದೆಯನ್ನು ಭತ್ತ ಕೃಷಿ ಮಾಡ್ತಾ ಬೇಸಾಯ ಮಾಡ್ತಾ ಇದ್ರು. ಸ್ವಲ್ಪ ಗಿಡ ಇಟ್ಟಿದ್ದಾರೆ, ಆದ್ರೆ ಅದು ವ್ಯವಸ್ಥಿತವಾಗಿ ಇರಲಿಲ್ಲ, ಬೋರ್ ಮತ್ತೆ ಸ್ಪ್ರಿಂಕ್ಲರ್ ಅದಿದು ಏನು ವ್ಯವಸ್ಥೆ ಇರಲಿಲ್ಲ, ನೀರು ಪೈಪ್ ಅಲ್ಲಿ ಅದೇ ದಂಡೆ ಮಾಡಿ ಬಿಡ್ತಾ ಇದ್ದ ಕ್ರಮ ಇದ್ದದ್ದು. ಆಮೇಲೆ ನಂಗೆ ಅದನ್ನು ಒಂದು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹೇಳಿ ಒಂದು ಮನಸ್ಸಾಯ್ತು, ಹಾಗೆ ನಾನು ಅದನ್ನೇ ಮುಂದುವರಿಸಿಕೊಂಡು. ನಿಮ್ಮ ದೃಷ್ಟಿಯಲ್ಲಿ ವೈಜ್ಞಾನಿಕ ಕೃಷಿ ಅಂದ್ರೆ ಏನು, ಯಾವ ರೀತಿ ಒಂದು ಬದಲಾವಣೆ ಸಾಧ್ಯ ಆಯ್ತು? ವೈಜ್ಞಾನಿಕ ಅಂತ ಹೇಳಿದ್ರೆ ಮೊದಲು ನಾವು ತೋಟದಲ್ಲಿ ದಂಡೆ ಮಾಡಿ ನೀರು ಬಿಡ್ತಾ ಇದ್ದದ್ದು, ಆಮೇಲೆ ಸ್ಪ್ರಿಂಕ್ಲರ್ ಆಯ್ತು, ಈಗಿನ ಹೊಸ ಸಿಸ್ಟಮ್ ಡ್ರಿಪ್ ಇರಿಗೇಷನ್. ಹಾಗೆ ನಾನು ಡ್ರಿಪ್ ಇರಿಗೇಷನ್ ಕೂಡ ಒಂದು 5 ಎಕರೆಯಲ್ಲಿ ಮಾಡಿದ್ದೇನೆ. ಈಗ ಹಳೆ ಮರಕ್ಕೆಲ್ಲ ಸ್ಪ್ರಿಂಕ್ಲರ್ ವ್ಯವಸ್ಥೆ, ಚಿಕ್ಕ ಗಿಡಕ್ಕೆ ಡ್ರಿಪ್ ಇರಿಗೇಷನ್. ಹಾಗೆ ವೈಜ್ಞಾನಿಕವಾಗಿ ಅಂದ್ರೆ ನಾವು ಈಗ ಎಲ್ಲ ಕೃಷಿ ಕೂಲಿಯವರನ್ನೇ ಡಿಪೆಂಡ್ ಆಗದೆ ನಾವೇ ಸ್ವಂತ ಮಾಡೋ ಹಾಗೆ ಆಗ್ಬೇಕು. ಈಗ ಶ್ರಮವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಏನೇನು ಕ್ರಮವನ್ನ ಕೈಗೊಂಡಿದ್ರಿ? ಒಂದು. ಎರಡನೇದು ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಅಥವಾ ಹನಿ ನೀರಾವರಿ, ಇದರ ಒಂದು ಅನುಕೂಲತೆಗಳು ಅಥವಾ ತೊಂದರೆಗಳು ಏನೇನು? ಹನಿ ನೀರಾವರಿಯಲ್ಲಿ ನೀರು ಹೇರಳವಾಗಿ ನೀರಿದ್ದವರಿಗೆ ಸ್ಪ್ರಿಂಕ್ಲರ್ ಆಗ್ಬೋದು, ಕಡಿಮೆ ನೀರಿದ್ದವರಿಗೆ ಹನಿ ನೀರಾವರಿ. ಹನಿ ನೀರಾವರಿಯಲ್ಲಿ ಅಂದ್ರೆ ಪ್ರತಿ ಗಿಡಕ್ಕೂ ಬುಡಕ್ಕೆ ಬೀಳ್ತದೆ, ಸ್ಪ್ರಿಂಕ್ಲರ್ ಅಲ್ಲಿ ಆದ್ರೆ ಇಡೀ ತೋಟಕ್ಕೆ ಇಡೀ ತಟ್ಟಿಗೆ ಎಲ್ಲ ಬೀಳ್ತದೆ. ಇಡೀ ತೋಟದಲ್ಲಿ ಬೇರೆ ಬೇರೆ ಇರ್ತದೆ, ಇದಾದ್ರೆ ಬುಡಕ್ಕೆ ಬೀಳ್ತದೆ. ಏನು ನೀರು ತಟ್ಟಿಗೆ ಎಲ್ಲ ಬಿದ್ರೆ ಎಲ್ಲ ಕಳೆ ಗಿಡಗಳೆಲ್ಲ ಜಾಸ್ತಿ ಬರ್ತದೆ. ಅಲ್ಲ, ಸ್ಪ್ರಿಂಕ್ಲರ್ ಒಳ್ಳೇದಲ್ಲ ಅಂತಲ್ಲ, ಒಳ್ಳೇದೇ, ನನ್ನ ದೃಷ್ಟಿಯಿಂದ ಹೆಚ್ಚು ನೀರು ಬೇಕು. ನನ್ನ ದೃಷ್ಟಿಯಿಂದ ಇದು ಹನಿ ನೀರಾವರಿ ಅಂದ್ರೆ ಕೆಲಸದ ಮಟ್ಟಿಗೆ, ಕುಟ್ಟಿ ಚೇಂಜ್ ಮಾಡುವಂತದ್ದಿಲ್ಲ, ಮತ್ತೆ ಸ್ವಲ್ಪ ನೀರು ಸಾಕಾಗ್ತದೆ. ಆಮೇಲೆ ಈಗ ಹನಿ ನೀರಾವರಿ ಅಳವಡಿಸುವಂತ ಒಂದು ಸಂದರ್ಭದಲ್ಲಿ ಅದು ಬ್ಲಾಕ್ ಆಗುವಂತಹದ್ದು, ಕಟ್ಟುವಂತಹದ್ದು, ಮತ್ತೆ ಹಂದಿಗಳು ಕಡಿಯುವಂತಹದ್ದು, ಇಂತ ಸಮಸ್ಯೆಗಳೆಲ್ಲ ಬರ್ತದೆ ಅಂತ ಹೇಳ್ತಾರಲ್ಲ. ಹಾಗೆ ನಂಗೆ ಇಷ್ಟ ತನಕ ಏನು ಸಮಸ್ಯೆ ಬರಲಿಲ್ಲ ಸರ್. ನಾನಂದ್ರೆ ಒಂದು 5 ಎಕರೆಗೆ ಹನಿ ನೀರಾವರಿ ವ್ಯವಸ್ಥೆ ಮಾಡಿದ್ದೇನೆ. ಅದಕ್ಕೆ ಹನಿ ನೀರಾವರಿ ಮಾಡಬೇಕು, ಫಸ್ಟಿಗೆ ನಾವು ಸ್ಯಾಂಡ್ ಫಿಲ್ಟರ್ ಹಾಕಲೇಬೇಕು. ಸ್ಯಾಂಡ್ ಫಿಲ್ಟರ್ ಹಾಕಿದ್ರೆ ಈ ಡ್ರಿಪ್ಪರಲ್ಲಿ ಹೊಯ್ಗೆಲ್ಲ ಬಂದು ಬ್ಲಾಕ್ ಆಗುದಿಲ್ಲ, ಮತ್ತೆ ಅದನ್ನು ಒಂದು ವಾರಕ್ಕೆ ಒಮ್ಮೆ ಕ್ಲೀನ್ ಮಾಡ್ತಾ ಇರಬೇಕು ಈ ಫಿಲ್ಟರ್ ಅನ್ನು, ಏನು ಸಮಸ್ಯೆ ಆಗುದಿಲ್ಲ. ಈಗ ದ್ರವ ರೂಪದಲ್ಲಿಯೂ ಕೂಡ ಗೊಬ್ಬರವನ್ನು ಡ್ರಿಪ್ನ ಮೂಲಕ ಕೊಡಬಹುದು ಅಂತ, ಇದರ ಪ್ರಯತ್ನ ಏನನ್ನ ಮಾಡಿರ? ಹೌದು, ಪ್ರಯತ್ನ ಮಾಡಬೇಕು ಅಂತ ಇದ್ದೇನೆ ಸರ್. ಈಗ ಅಂದ್ರೆ ಅದಕ್ಕೆ ವ್ಯವಸ್ಥೆ ಒಂದು 1/2 HP ಮೋಟರ್ ಎಲ್ಲ ತಂದಿಟ್ಟಿದ್ದೇನೆ. ನಂದಂದ್ರೆ ಹನಿ ನೀರಾವರಿ ಒಂದು ಈಗ ಒಂದು ಗಿಡಕ್ಕೆ ಒಂದು 2 ವರ್ಷದಿಂದ ಪ್ರಾರಂಭ ಮಾಡಿದ್ದಷ್ಟೇ. ಇನ್ನು ಅದೇ ಫರ್ಟಿಲೈಸರ್, ಲಿಕ್ವಿಡ್ ಫರ್ಟಿಲೈಸರ್ ಹಾಕಬೇಕು ಅಂತ, ಅದಕ್ಕೆ ಒಂದು 1/2 HP ಮೋಟರ್ ಎಲ್ಲ ತರಿಸಿ ಅದನ್ನು ವ್ಯವಸ್ಥೆ ಮಾಡಬೇಕು ಅಂತ ಇದ್ದೇನೆ. ಈಗ ಕೃಷಿ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸಾವಯವ ಗೊಬ್ಬರದ ಜೊತೆ ಜೊತೆಗೆ ರಾಸಾಯನಿಕ ಗೊಬ್ಬರವನ್ನು ಕೂಡ ಪೂರಕವಾಗಿ ಕೊಟ್ಟರೆ ಒಳ್ಳೇದು ಅಂತ ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ, ರೈತರು ಕೂಡ ಹೇಳ್ತಾ ಇದ್ದಾರೆ, ನಿಮ್ಮ ಅನುಭವ ಏನು? ಹೌದು, ಖಂಡಿತ ನಮ್ಮ ಸಾವಯವ ಕೃಷಿ ಒಂದು ಹಟ್ಟಿ ಗೊಬ್ಬರ ಕೂಡ ಕೊಡಬೇಕು, ಹಾಗೆ ಸುಡುಮಣ್ಣು. ಮತ್ತೆ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಒಂದು 4 ತಿಂಗಳು ಮಳೆ ನಿರಂತರವಾಗಿ ಬರ್ತದೆ, ಈ ಎಲ್ಲ ಫಲವತ್ ಮಣ್ಣೆ ಎಲ್ಲ ಕೊಚ್ಚಿ ಹೋಗ್ತದೆ. ಆದ್ರಿಂದ ನಮಗೆ ಫರ್ಟಿಲೈಸರ್ ಒಂದು 1/2 kg ಆದರೂ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಹಾಕಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಈಗ ಹಟ್ಟಿ ಗೊಬ್ಬರ ಅಂದ್ರೆ ಯಾವ ರೂಪದಲ್ಲಿ ಕೊಡ್ತೀರಿ? ಈಗ ಹಟ್ಟಿ ಗೊಬ್ಬರವಾಗಿ ಕೊಡ್ತಿರೋ ಅಥವಾ ಕಾಂಪೋಸ್ಟ್ ಮಾಡ್ತಿರೋ, ಎರೆಗೊಬ್ಬರ ಮಾಡ್ತಿರೋ ಅಥವಾ ಸ್ಲರಿ ಮಾಡ್ತಿರೋ? ಅಲ್ಲ, ನಾವು ಹಟ್ಟಿ ಗೊಬ್ಬರ ಡೈರೆಕ್ಟ್ ಆಗಿ ಒಂದು ಬುಡಕ್ಕೆ ಹಾಕುವಂತದ್ದು, ಒಂದು ಗಿಡಕ್ಕೆ ಒಂದು 15-20 kg ಅಷ್ಟು ಹಟ್ಟಿ ಗೊಬ್ಬರ ಹಾಕ್ತೇವೆ. ಇಡೀ ತೋಟಕ್ಕೆ ಬರುವಷ್ಟು ಪೂರೈಕೆ ಆಗ್ತದೆ? ಪೂರೈಕೆ ಅಂದ್ರೆ ತಿಂಗಳಿಗೆ ಒಂದು 2 ತಿಂಗಳಿಗೆ ಒಂದು 250 ಬುಟ್ಟಿ ಸಿಗ್ತದೆ ಗೊಬ್ಬರ. ಆ 250 ಅಂದ್ರೆ ಒಂದು ಬುಟ್ಟಿಯನ್ನು 2 ಗಿಡಕ್ಕೆ ಹಾಕ್ತೇವೆ, 500 ಗಿಡಕ್ಕೆ ಒಂದು 2 ತಿಂಗಳಿಗೊಮ್ಮೆ ಹಾಕ್ಲಿಕ್ಕೆ ಆಗ್ತದೆ. ಈಗ ಹಸು ಸಾಕಣೆಯನ್ನು ಸಾಮಾನ್ಯವಾಗಿ ಹಾಲಿನ ದೃಷ್ಟಿಯಿಂದ ಮಾಡುವಂತಹದ್ದು ಅಥವಾ ಹೈನುಗಾರಿಕೆಯನ್ನು ಮಾಡುವಂತಹದ್ದು, ನೀವು ವಿಶೇಷವಾದಂತಹ ಒತ್ತು ಕೊಟ್ಟಿರುವಂತಹದ್ದು ಗಿಡಗಳಿಗೆ ಗೊಬ್ಬರದ ಪೂರೈಕೆ ಮಾಡಬೇಕು ಅಂತ ಹೇಳಿ, ಈ ವಿಚಾರದ ಬಗ್ಗೆ ಹೇಳಿ. ಹೌದು, ನಾವು ನಮ್ಮಲ್ಲಿ ಒಂದು 10-15 ಹಸುಗಳಿವೆ. ಹಸುಗಳಂದ್ರೆ ಒಂದು 5 ಹೋರಿ ಇದೆ ಮತ್ತೆ ಒಂದು 5 ದನ 5 ಕರುಗಳಿವೆ. ನಾವು ಮೇನ್ ಆಗಿ ಅದೇ ಹೈನುಗಾರಿಕೆ ಮಾಡುವಂತದ್ದೇ ಗೊಬ್ಬರಕ್ಕೋಸ್ಕರ. ನಮ್ಮಲ್ಲಿ ದೊಡ್ಡ ಜಾತಿಯ ದನ ಇಲ್ಲ, ಸಾಧಾರಣ ಪ್ಯೂರ್ ಊರಿಂದ ಕೂಡ ಅಲ್ಲ ದನ, ಕ್ರಾಸ್ ಸಾಧಾರಣ ಅರೆ ಕ್ರಾಸ್ ಅಂತ ಹೇಳ್ತೇವೆ ಆ ತರ. ದೊಡ್ಡ ಹೈಬ್ರಿಡ್ HF ದನ ಕೂಡ ಅಲ್ಲ. ಮೇನ್ ಆಗಿ ನಾವು ಗೊಬ್ಬರಕ್ಕೆ ಬೇಕಾಗಿ ಹಸು ಸಾಕ್ತೇವೆ. ಇದರ ಒಂದು ನಿರ್ವಹಣಾ ಕ್ರಮದ ಬಗ್ಗೆ ಹೇಳಿ. ಈಗ ಈಗ ಒಂದು ಮಿಶ್ರ ತಳಿಯ ಒಂದು ನಿರ್ವಹಣೆ ಅಂದ್ರೆ ಹೇಗೆ? ಹಸುಗಳದ್ದು ಮಿಶ್ರ ತಳಿ ಅಂದ್ರೆ ನಾವು ಈಗ ನಮ್ಮಲ್ಲಿ ಈಗ ಒಂದು 5 ಹೋರಿ ಉಂಟು, ಅದರಲ್ಲಿ ದೊಡ್ಡದು ಒಂದು 2 ಹೋರಿ ಇದೆ. ಆದ್ರಿಂದ ನಾವು ಇಂಜೆಕ್ಷನ್ ಅದೇ, ಮೊದಲೆಲ್ಲ ಹೋರಿ ಇಲ್ಲದಾಗ ಡಾಕ್ಟರ್ನ ಕರೆಸ್ತಾ ಇದ್ವಿ, ಈಗ ಹೋರಿ ಇದ್ಲೇ ಗರ್ಭಧಾರಣೆ ಆಗ್ತದೆ. ಹಾಗೆ ಈಗ ಹಟ್ಟಿಯಲ್ಲಿಯೂ ಕೂಡ ಬಾಚಿ ಹಟ್ಟಿ ಮಾಡುವಂತಹದ್ದು ಅಥವಾ ಸ್ಲ್ಯಾಬ್ ಹಾಕುವಂತಹದ್ದು ಅಥವಾ ಕಾಂಕ್ರೀಟ್ ಹಾಕುವಂತದ್ದು ಇಂತ ವ್ಯವಸ್ಥೆ ಎಲ್ಲ ಇರ್ತದೆ. ನೀವು ಸೊಪ್ಪನ್ನು ಹಾಕಿ ಸಾಂಪ್ರದಾಯಿಕವಾದ ರೀತಿಯಲ್ಲಿ ನೀವು ಗೊಬ್ಬರವನ್ನು ಮಾಡ್ತಾ ಇದ್ದೀರಿ? ಹೌದು, ನಾವಂದ್ರೆ ಈ ಕರುಗಳನ್ನೆಲ್ಲ ನಾವು ತೊಳೆದು ಬಿಡುವಂತ ಹಟ್ಟಿ ಉಂಟು, ಮತ್ತೆ ಗೊಬ್ಬರಕ್ಕೆ ಬೇಕಾದ ದೊಡ್ಡ ದನಗಳನ್ನೆಲ್ಲ ಗೊಬ್ಬರದಲ್ಲಿ ಸೊಪ್ಪು ಗೊಬ್ಬರ, ಈಗ ಬೇಸಿಗೆಯಲ್ಲಿ ಸೋಗೆಲ್ಲ ಕಟ್ ಮಾಡಿ ಹಾಕ್ತೇವೆ, ಆ ರೀತಿ ಗೊಬ್ಬರ ಮಾಡ್ತೇವೆ. ಮಳೆಗಾಲದಲ್ಲಿ ಅದೇ ಸೊಪ್ಪು ಮತ್ತೆ ಮನೆ ಸುತ್ತಮುತ್ತ ಅಂದ್ರೆ ತೋಟದ ಸುತ್ತಮುತ್ತಲ ಕಾಡು ಉಂಟು ಸರ್, ಮತ್ತೆ ಅಡಿಕೆ ಸಿಪ್ಪೆ ಎಲ್ಲ ಅಡಿಕೆ ಸಿಪ್ಪೆ ಸ್ವಲ್ಪ ಸ್ಟೋರ್ ಮಾಡ್ತೇವೆ, ಅದನ್ನು ಹಟ್ಟಿಗೆ ಹಾಕಿ ಹಾಗೆ ಗೊಬ್ಬರ ಮಾಡ್ತೇವೆ. ಅಂದ್ರೆ ಈಗ ಹಟ್ಟಿಯಲ್ಲಿ ಇರುವಂತಹ ಈ ಗೊಬ್ಬರದಿಂದಾಗಿ ಏನಾದ್ರು ಸಮಸ್ಯೆ ಆಗ್ತದ? ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಆಗ್ತದೆ? ಇಲ್ಲ ಸರ್, ಅದೇನಿಲ್ಲ, ಇಷ್ಟ ತನಕ ಅಂತ ಸಮಸ್ಯೆ ಇಲ್ಲ. ಇಲ್ಲ ಇಲ್ಲ ಇಲ್ಲ ಅಂತ ಸಮಸ್ಯೆ ಅಲ್ಲ, ನುಸಿ ಎಲ್ಲ ಉತ್ಪತ್ತಿ ಆಗ್ತದೆ, ಅದೇನು ಇಷ್ಟ ತನಕ ಅಷ್ಟು ದೊಡ್ಡ ಸಮಸ್ಯೆ ಆಗಲಿಲ್ಲ. ಇಲ್ಲ ಇಲ್ಲ. ಎಷ್ಟರ ಮಟ್ಟಿಗೆ ಹಾಲು ಸಿಗ್ತದೆ ಈಗ ಈ ನಿಮ್ಮ ಊರಿನ ಕ್ರಾಸ್ ತಳಿ? ನಮ್ಗೆ ನಾವಂದ್ರೆ ಒಂದು 5 ಲೀಟರ್ ಹಾಲು ಬೆಳಿಗ್ಗೆ ಹಾಕ್ತೇವೆ, ಮತ್ತೆ ಒಂದು ಸಂಜೆ ಒಂದು 2-3 ಲೀಟರ್ ಹಾಲು ಕೊಡ್ತೇವೆ ಡಿಪ್ಪಕ್ಕೆ, ಮತ್ತೆ ಮನೆಗೆ ಖರ್ಚಿಗೆಲ್ಲ ಇಟ್ಟುಕೊಳ್ತೇವೆ. ಹಾಗೆ ಮತ್ತೆ ಹಾಲಿನ ದೃಷ್ಟಿಯಿಂದ ನಾವು ವಾಣಿಜ್ಯವಾಗಿ ಅದೇ ಕಮರ್ಷಿಯಲ್ ಆಗಿ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಡಿಕೆಯಲ್ಲಿ ಕೊಳೆ ರೋಗದ ಒಂದು ನಿರ್ವಹಣೆಯ ಬಗ್ಗೆ ಹೇಳಿ. ಹೆಚ್ಚು ಕೊಳೆ ರೋಗ ಬರುವಂತ ಒಂದು ಸಂದರ್ಭ ಮತ್ತು ಅದಕ್ಕೆ ಪೂರಕವಾದಂತಹ ಅಂಶಗಳು ಮತ್ತು ನಿರ್ವಹಣೆ ಮಾಡುವಂತದ್ದು. ಕೊಳೆ ರೋಗ ನಮ್ಗೆ ರೈತರಿಗೆ ಅಡಿಕೆ ಕೃಷಿಕರಿಗೆ ಮೇನ್ ಆಗಿ ಈ ಕೊಳೆ ರೋಗದ್ದೇ ಸಮಸ್ಯೆ. ಕೊಳೆ ರೋಗ ಅಂದ್ರೆ ಸರಿಯಾಗಿ ಜನ ಸಿಗ್ತಾ ಇಲ್ಲ ಬಿಡ್ಲಿಕ್ಕೆ, ಸಿಂಪರಣೆಗೆ ಜನ ಸಿಗ್ತಾ ಇಲ್ಲ. ಮತ್ತೆ ನಾವು ಬೇಸಿಗೆಯಲ್ಲಿ ನೀರು ಅತಿ ಹೆಚ್ಚಾಗಿ ಬಿಟ್ಟರು ಕೂಡ ಈ ಕೊಳೆ ರೋಗಕ್ಕೆ ಒಂದು ಕಾರಣ. ವಾರಕ್ಕೆ ಒಮ್ಮೆ ನೀರು ಬಿಟ್ಟರೆ ಸಾಕು ಅಂತ ನನ್ನ ಅಭಿಪ್ರಾಯ. ಸ್ವಲ್ಪ ನೀರು ಕೂಡ ಬೇಕು, ಹಾಗೆ ಒಣಗ್ಲೂ ಬೇಕು ತೋಟ. ಆ ತರ ಇದ್ರೆ ಸ್ವಲ್ಪ ಕೊಳೆ ರೋಗ ಕಡಿಮೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಈಗ ಒಣಗುದು ಅಂದ್ರೆ ಹೇಗೆ ಅಂದ್ರೆ ಅಂತರವನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಗೆ? ಅಂತರ ಅಲ್ಲ, ನೀರು ಕಂಟಿನ್ಯೂಸ್ ಆಗಿ ಕೆಲವರು ಈ ಹೊಳೆ ಬದಿಯವರೇ ಎಲ್ಲ ಕರೆಂಟ್ ಇದ್ದಾಗ ಅದು 24 ಅವರ್ಸ್ ಕೂಡ ನೀರು ಬಿಡುವವರು ಇದ್ದಾರೆ. ಅದಂದ್ರೆ ಈಗೆಲ್ಲ ಸ್ಪ್ರಿಂಕ್ಲರ್ ಹಾಕಿದ್ದಾರೆ, ಮೊದ್ಲೆಲ್ಲ ದಂಡೆ ಮಾಡಿ ಅದು ಇಲ್ಲಿ ಬಿಟ್ಟು ಪುನಃ ಆಚೆ ನದಿಗೆ ಹೋಗುವಷ್ಟು ಕೂಡ ಬಿಡುವವರು ಇದ್ದಾರೆ. ಆ ರೀತಿ ಬಿಡಬಾರ್ದು, ನೀರು ಹಿತವಾಗಿ ಮಿತವಾಗಿ ಬಳಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಈಗ ಸಾಮಾನ್ಯವಾಗಿ ಈಗ ಬೇಸಿಗೆಯಲ್ಲಿ ಒಂದಷ್ಟು ಗಿಡ ಒಣಗಬೇಕು ಅಂತ ಹೇಳುವಂತದ್ದು ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಒಣಗಬೇಕು ಅಥವಾ ಏಪ್ರಿಲ್ ಮೇ ಅಲ್ಲಿ? ಅಲ್ಲ, ಲಾಸ್ಟಿಗೆ ನಮಗೆ ಬೇಸಿಗೆಯಲ್ಲಿ ಏಪ್ರಿಲ್ ಮೇ ಅಲ್ಲಿ ನೀರು ಬೇಕು, ಜಾಸ್ತಿ ಕೊಡಬೇಕು. ಹೌದು, ಮತ್ತೆ ಗುಡ್ಡ ಜಾಗದಲ್ಲಿ ಗಿಡ ಇದ್ರೆ ನೀರು ಅಷ್ಟೊಂದು ಸಮಸ್ಯೆ ಆಗುದಿಲ್ಲ. ಈ ಬಯಲ್ ಗದ್ದೆಯಲ್ಲಿ ನಾವು ಗಿಡ ಇಟ್ಟು ಅದಕ್ಕೆ ಹೆಚ್ಚು ನೀರು ಬಿಡಬಾರ್ದು ಅಂತ ನನ್ನ ಅಭಿಪ್ರಾಯ. ಈಗ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದಕ್ಕೆ ನೀವು ಹಟ್ಟಿ ಗೊಬ್ಬರವನ್ನೆಲ್ಲ ಉಪಯೋಗ ಮಾಡ್ತೀರಿ. ಮಣ್ಣು ಪರೀಕ್ಷೆ ಮಾಡುವಂತಹದ್ದಾಗ್ಬೋದು ಅಥವಾ ಸುಣ್ಣವನ್ನು ಕೊಡುವಂತಹದ್ದಾಗ್ಬೋದು, ಇಂಥದ್ದೇನಾರು ಮಾಡ್ತೀರಾ? ನಾವಂದ್ರೆ ಮೊದಲು ಹಟ್ಟಿ ಗೊಬ್ಬರದೊಟ್ಟಿಗೆ ಈ ಸುಡು ಮಣ್ಣು ಮತ್ತೆ ಸುಣ್ಣ ಎಲ್ಲ ಬುಡಕ್ಕೆ ಹಾಕ್ತಿದ್ವಿ. ಹಾಗೆ ಒಂದು 1/2 ಕೆಜಿ ಕೆಮಿಕಲ್ NPK ಅದರ ಮಿಶ್ರಣ ಹಾಕ್ತಾ ಇದ್ವಿ. ಮಣ್ಣು ಪರೀಕ್ಷೆ ಅಥವಾ ಸುಣ್ಣ ಕೊಡುದು ಮಾಡ್ತಿದ್ರೆ? ಮಣ್ಣು ಪರೀಕ್ಷೆ ಒಂದೆರಡು ಸಲ ಮಾಡಿದ್ದೇನೆ ಸರ್. ಸುಣ್ಣ ಕೊಡುದು? ಸುಣ್ಣ ಅದೇ ಬುಡಕ್ಕೆ ಹಾಕ್ತೇವೆ. ವರ್ಷಕ್ಕೊಂದ್ಸರಿ ಹಾಕ್ತಿರೋ? 2-3 ವರ್ಷಕ್ಕೊಂದ್ಸರಿ? ಒಂದು 2 ವರ್ಷಕ್ಕೊಮ್ಮೆ. ಅದು ಎಕರೆ ಲೆಕ್ಕದಲ್ಲಿ ಹಾಕುವಂತದ್ದು ಹೇಗೆ ಅದು ಲೆಕ್ಕಾಚಾರ? ಲೆಕ್ಕಾಚಾರ ಅಂದ್ರೆ ಗಿಡಕ್ಕೆ ಒಂದು 1/2 ಕೆಜಿ ಎಷ್ಟು ಹಾಕ್ತೇವೆ ಗಿಡದ ಬುಡಕ್ಕೋ ತಟ್ಟಿಗೆ ಹಾಕೋದು, ತಟ್ಟಿಗೆ ಅಲ್ಲ ಬುಡಕ್ಕೆ ದೂರದಿಂದ ಹಾಕ್ತೇವೆ. ಆಮೇಲೆ ಮಿಶ್ರ ಬೆಳೆಯಾಗಿ ಏನಾದ್ರು ಅಡಿಕೆಯಲ್ಲಿ ಕಾಳುಮೆಣಸು ಇಂಥದ್ದೇನಾದ್ರು ಇಲ್ಲ? ಮಿಶ್ರ ಬೆಳೆ ಏನು ಮಾಡ್ಲಿಲ್ಲ ಸರ್. ಹಾಗೆ ಬಾಳೆ ಗಿಡ ಅಂದ್ರೆ ನಾವು ಈಗ ದನಗಳನ್ನು ತೋಟಕ್ಕೆ ಮೇಲಿಕ್ಕೆ ಬಿಡ್ತೇವೆ ಈಗ, ಹಾಗೆ ಆದ್ರಿಂದ ಬಾಳೆ ಇತ್ತು ಫುಲ್ ಒಂದು 5 ಎಕರೆಯಲ್ಲಿ ಬಾಳೆ ಗಿಡ ಇತ್ತು ನಂಗೆ, ಅದರಿಂದ ಇನ್ಕಮ್ ಕೂಡ ಒಳ್ಳೆ ಇನ್ಕಮ್ ಇತ್ತು, ವಾರಕ್ಕೆ 1-5 ಸಾವಿರ ಇನ್ಕಮ್ ಕೂಡ ಇತ್ತು. ಅದಂದ್ರೆ ನಾವು ತೋಟಕ್ಕೆ ಮೇಲಿಕ್ಕೆ ಬಿಟ್ಟದ್ರಿಂದ ಬಾಳೆ ಗಿಡ ಇಲ್ಲ ಹಾಳಾಯ್ತು. ಹಾಗೆ ನಾನು ಮತ್ತೆ ಬಾಳೆ ಗಿಡ ಇದ್ರು ಕೂಡ ಈ ಸ್ಪ್ರಿಂಕ್ಲರ್ ತೋಟದಲ್ಲಿ ಎಲ್ಲ ಸಮಸ್ಯೆ ಆಗ್ತದೆ, ಕೆಲವು ಬುಡಕ್ಕೆ ಎಲ್ಲ ನೀರು ಬೀಳುದಿಲ್ಲ. ಹಾಗೆ ಅಲ್ಲ, ಬಾಳೆ ಇದ್ರೆ ನಮಗೆ ಒಳ್ಳೇದೇ, ಏನಾದರೂ ಖರ್ಚಿಗೆ ಆಗ್ತದೆ. ಆಮೇಲೆ ಈ ದನವನ್ನ ತೋಟದಲ್ಲಿ ಬಿಡುವುದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಸಾಮಾನ್ಯವಾಗಿ ಇದು ಅದರ ಏನು ಕಾಲ್ ಇರ್ತದಲ್ಲ, ಅದರಿಂದಾಗಿ ಏನಾದರೂ ಗಟ್ಟಿ ಆಗ್ತದೆ ಮಣ್ಣು ಅಂತ ಹೇಳ್ತಾರಲ್ಲ. ಹೌದು, ಅಂದ್ರೆ ದನ ಬಿಟ್ಟರೆ ತೋಟ ಹಾಳಾಗ್ತದೆ ಅಂತ ಎಲ್ಲರ ಅಭಿಪ್ರಾಯ. ಒಂದು ಲೆಕ್ಕದಲ್ಲಿ ನೋಡಿದ್ರೆ ಹೌದು, ನಮ್ಗೆ ಅಂದ್ರೆ ಅನಿವಾರ್ಯ. ನಮ್ಗೆ 10-15 ದನ ಇರುವಾಗ ಅದನ್ನು ಹುಲ್ಲು ಬಾರಿ ಕಷ್ಟ ಆಗ್ತದೆ. ಆದ್ರಿಂದ ಮಧ್ಯಾಹ್ನ ತನಕ ಸ್ವಲ್ಪ ಅದನ್ನು ತೋಟಕ್ಕೆ ಬಿಟ್ಟು, ಅಂದ್ರೆ ತೋಟದಲ್ಲಿ ಕೂಡ ಕಟ್ತಿರೋ ಅಥವಾ ಬಿಡುವ ಫುಲ್ ಓಪನ್ ಆಗಿ ಬಿಡುದು. ಹಾಗೆ ಅಂದ್ರೆ ಒಂದು ಹುಲ್ಲು ಇರುದಿಲ್ಲ? ಇಲ್ಲ, ಕ್ಲೀನ್ ಆಗಿರ್ತದೆ. ನಮಗೆ ಬಲ್ಲೆ ತೆಗೆಯುವಂತ ಕೆಲಸ ಇರುದಿಲ್ಲ, ಹಾಗೆ ಬಲ್ಲೆ ಕಡಿಮೆ ಇರ್ತದೆ, ಅಡಿಕೆ ಹೆಕ್ಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಅದರಿಂದ ಏನು ಸೆಗಣಿ ಗೊಬ್ಬರ ಎಲ್ಲ ತೋಟದಲ್ಲಿ ಬೀಳ್ತದೆ. ಆಮೇಲೆ ಈಗ ತೆಂಗಿನ ಕೃಷಿಯ ಬಗ್ಗೆ ಹೇಳಿ, ಅದರ ಒಂದು ತೆಂಗಿನ ಮರಗಳ ನಿರ್ವಹಣೆ ಮಾಡುವಂತಹದ್ದು ಅಥವಾ ಇದಕ್ಕೆ ಗೊಬ್ಬರ ನೀರಿನ ವ್ಯವಸ್ಥೆ ಆಗ್ಬೋದು ಅಥವಾ ಕೀಟ ರೋಗಗಳ ನಿರ್ವಹಣೆ ಆಗ್ಬೋದು? ಕೀಟ ಅಂದ್ರೆ ಬೇರ್ಹುಳ, ಅದರ ಸಮಸ್ಯೆ ತುಂಬಾ ಉಂಟು ಸರ್. ಬೇರ್ಹುಳದ್ದು ನಮ್ದು ಅದು ನಮ್ದು ತುಂಬಾ ಗಿಡ ಬೇರ್ಹುಳದಿಂದಾಗಿ. ತೆಂಗಿನ ಮರದಲ್ಲಿ ಗೇರುಹುಳ? ಹೌದು, ಬೇರ್ಹುಳ ಬೇರ್ ಕೊರಿಯುವಂತದ್ದು, ಅದರ ತೊಂದರೆ ತುಂಬಾ ಉಂಟು. ಹೇಗೆ ಹೇಗೆ ಗೊತ್ತಾಗ್ತದೆ ಅದು ಬೇರುಹುಳದ ಸಮಸ್ಯೆ ಇದೆ? ಅದು ನಾವು ಅಗ್ದಾಗ ಸಿಗ್ತದೆ ಬಿಳಿ ಹುಳ. ಹೌದು, ಹುಳ ಸಿಗ್ತದೆ. ಅದಕ್ಕೆ ಟಿಮೆಟೊ ಎಲ್ಲ ಹಾಕಿದ್ರೆ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ನಾನು ಅದರ ಬಗ್ಗೆ ಅಷ್ಟು ಗಮನ ಹರಿಸಲಿಲ್ಲ, ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ಅಡಿಕೆ ಮರಕ್ಕೆ ಬರುವಂತ ಬೇರುಹುಳ ಬೇರೆ, ಇದು ಬೇರೆ. ಆದ್ರೆ ಅದು ನಂಗೆ ಅಷ್ಟು ಅಲ್ಲ, ನೀವು ಹೇಳ್ತಾ ಇರೋದು ಅಡಿಕೆ ಮರದ ತೆಂಗಿನ ಮರದ? ತೆಂಗಿನ ಮರದ. ತೆಂಗಿನ ಮರ, ತೆಂಗಿನ ಮರದಲ್ಲಿ ಕೂಡ ಇರ್ತದೆ, ಅಡಿಕೆ ಮರದಲ್ಲಿ ಕೂಡ ಹುಳ ಇರ್ತದೆ. ಇದರ ನಿರ್ವಹಣೆಗೆ ಅಂತ ಏನು ಕ್ರಮ ಕೈಗೊಂಡಿಲ್ಲ? ಕ್ರಮ ತೆಗೊಳ್ಳಿಲ್ಲ. ಈಗ ಈ ದುಂಬಿಯ ಸಮಸ್ಯೆ ಏನಾದ್ರು ಬರ್ತದ? ದುಂಬಿದ್ದು ತೆಂಗಿನ ಮರದಲ್ಲಿ, ತೆಂಗಿನ ಮರದ್ದು ಅದೇ ಕೊಳಿತದೆ ಕೊರಿತದೆ ಅಂತ ಸಮಸ್ಯೆ ಉಂಟು. ಆಮೇಲೆ ಈಗ ತೆಂಗಿನ ಮಿಡಿ ಉದುರುವಂತಹದ್ದು ಎಳೆಯ ಕಾಯಿ, ಅದು ಸಮಸ್ಯೆ ಇರ್ತದೆ? ಅದುಂಟು ಸರ್. ಏನ್ ಮಾಡ್ತೀರ ಅದಕ್ಕೆ? ಅದಕ್ಕೆ ಏನಿಲ್ಲ, ಅದರ ಬಗ್ಗೆ ಏನಷ್ಟು ನಿರ್ವಹಣೆ ಮಾಡ್ಲಿಲ್ಲ. ಈಗ ನೀವು ನಿರೀಕ್ಷೆ ಮಾಡಿದಷ್ಟು ತೆಂಗಿನಕಾಯಿ ಒಂದು ಮರದಲ್ಲಿ ಸಿಗ್ತಾ ಇದೆಯೋ ಅಥವಾ ಕಮ್ಮಿ ಅಂತ ಅನಿಸ್ತಿಲ್ಲ ಸರ್? ನಮ್ಗೆ ಅಂದ್ರೆ ಮೊದಲು ಈ ಮಂಗ ಅಂದು ಕಾಟ ಬಾರಿ ಉಂಟು, ಈಗ ಅಂದ್ರೆ ಸ್ವಲ್ಪ ಕಾಡೆಲ್ಲ ಕಡ್ದು ಸ್ವಲ್ಪ ಕಡಿಮೆ ಆಯ್ತು. ಅದರಿಂದ ಕಾಡು ಕಡಿಮೆ ಆಗಿ ಮಂಗ ಕಮ್ಮಿ ಆಯ್ತಾ? ಹೌದು, ಖಂಡಿತ. ಈಗ ಈ ಗೋಳಿ ಮರ ಅದೇ ಅದರಲ್ಲಿ ಎಲ್ಲ ಬಂದು ಕೂತ್ಕೊಳ್ತಾ ಇತ್ತು, ಹಾಗೆ ಮಂಗಂದು ಕಾಟ ತುಂಬಾ ಇತ್ತು. ಈಗ ಎಲ್ಲ ಅದನ್ನೆಲ್ಲ ಕಡ್ದು ಈಗ ಅಡಿಕೆ ಗಿಡ ಎಲ್ಲ ಇಟ್ಟೆ, ಅದರಿಂದ ಸ್ವಲ್ಪ ಮಂಗಂದು ಕಾಟ ಸ್ವಲ್ಪ ಕಡಿಮೆ ಆಯ್ತು. ಈಗ ತೆಂಗಿನಕಾಯಿ ಜಾಸ್ತಿ? ಸ್ವಲ್ಪ ಒಂದು ವರ್ಷಕ್ಕೆ ಒಂದು 4-5 ಸಾವಿರ ತೆಂಗಿನಕಾಯಿ ಸಿಗ್ತು. ಎಷ್ಟು ತೆಂಗಿನ ಮರ ಇದೆ? ತೆಂಗಿನ ಮರ ಒಂದು 100. ನೂರು ಅಂದ್ರೆ ನಾವು ನಿರೀಕ್ಷೆ ಮಾಡಿದಷ್ಟು ತೆಂಗು ಆಗುದಿಲ್ಲ. ಇದಕ್ಕೆ ಬುಡ ಬಿಡಿಸುವಂತಹದ್ದು ಗೊಬ್ಬರ ಕೊಡುವುದೆಲ್ಲ ಮಾಡ್ತಾರೆ ಹೇಗೆ? ಹೌದು, ಬುಡ ವರ್ಷದಲ್ಲಿ ಅಂದ್ರೆ 1-2 ವರ್ಷಕ್ಕೊಮ್ಮೆ ಬುಡ ಬಿಡಿಸ್ತೇವೆ ಸರ್. ಅದಂದ್ರೆ ಮಳೆಗಾಲ ಹೋದ ಕೂಡಲೇ ಬುಡ ಬಿಡಿಸುವ ಕೆಲಸ ಮಾಡ್ತೇವೆ. ಆಮೇಲೆ ಈಗ ತೆಂಗಿನ ಸಿಪ್ಪೆ ಆಗ್ಬೋದು ಅಥವಾ ಮಡ್ಲ ಆಗ್ಬೋದು, ಇದನ್ನೆಲ್ಲ ಬುಡಕ್ಕೆ ಹಾಕುವಂತದ್ದು ಅಥವಾ ಗೊಬ್ಬರ ಮಾಡಿ ಹಾಕ್ತೀರಾ? ಇಲ್ಲ, ಬುಡಕ್ಕೆ ಬುಡ ಬಿಡಿಸುವ ಹೊತ್ತಲ್ಲಿ ಅದಕ್ಕೆ ತುಂಡು ಮಾಡಿ ಹಾಕುವಂತ. ಅದರಲ್ಲಿ ಗೆದ್ದಲೆ ಸಮಸ್ಯೆ ಎಲ್ಲ ಬರೋದು ಇಲ್ಲ? ಇಲ್ಲ, ಏನಿಲ್ಲ. ಇಲ್ಲ. ಆಮೇಲೆ ಕಾಳು ಮೆಣಸು ಏನಾದ್ರು ನೆಡ್ತೀರಾ? ಇಲ್ಲ, ಕಾಳು ಮೆಣಸು ಏನು ನೆಡ್ಲಿಲ್ಲ. ಇಲ್ಲ, ಮಿಶ್ರ ಬೆಳೆ ಅಂತ ಬೇರೆ ಏನು ಮಾಡೋದಿಲ್ಲ? ಇಲ್ಲ, ಇಲ್ಲ, ಮಾಡ್ಲಿಲ್ಲ. ಅಡಿಕೆ ಒಣಗಿಸುವುದು ಮತ್ತು ಹಳತಿಗೆ ಇಡುವ ಬಗ್ಗೆ ಹೇಳಿ. ಹಳತಿ ಇಟ್ಟರೆ ನಮಗೆ ಒಂದು ಕೆಜಿಯಲ್ಲಿ ಒಂದು 50 ರೂಪಾಯಿ ಹೆಚ್ಚು ಸಿಗ್ತದೆ ಈಗಿನ ರೇಟ್. ಹಾ ಹೌದು, ಈಗಿನ ರೇಟಲ್ಲಿ ಮೊದಲೆಲ್ಲ 10 ರೂಪಾಯಿ ಸಿಗ್ತಾ ಇತ್ತು. ಹೌದು, 10 ರೂಪಾಯಿ ಸಿಗ್ತಾ ಇತ್ತು. ಹಳೆ ಅಡಿಕೆ ಮಾಡಿ ಕೊಟ್ಟರೆ ರೈತರಿಗೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಶೇಖರಿಸಿ ಇಡುವ ಬಗ್ಗೆ? ಶೇಖರಿಸಿ ಇಡುವ ಬಗ್ಗೆ ಗೋಡೌನ್ ಒಳ್ಳೆ ರೀತಿಯಲ್ಲಿ ಬೇಕು, ಗಾಳಿ ಆಡಬಾರ್ದು. ನಿಮ್ಮ ವ್ಯವಸ್ಥೆ ಹೇಗಿದೆ ಅಂದ್ರೆ? ಗೋಡೌನ್ ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲ. ಈಗ ಗೋಡೌನ್ ಆಗ್ಬೇಕು. ಗೋಣಿ ಚೀಲದಲ್ಲಿ ಪ್ಲಾಸ್ಟಿಕ್ ಹಾಕಿ ಇಡ್ತಾರಲ್ಲ, ಗೋಣಿ ಚೀಲದಲ್ಲಿ ಪ್ಲಾಸ್ಟಿಕ್ ಹಾಕಿ ಒಂದು ನಾವು ಇಡುವಂತ ಅಡಿಕೆಯನ್ನು ಒಂದು 50-60 ದಿವಸ ಬಿಸಿಲು ಒಣಗಿಸ್ತೇವೆ. ಮತ್ತೆ ಗೋಣಿ ಚೀಲ ಪ್ಲಾಸ್ಟಿಕ್ ಹಾಕಿ ಆಮೇಲೆ ಗೋಣಿಯಲ್ಲಿ ತುಂಬಿಸಿ

ಕಣ್ ತುಂಬ ಕಂಡ ಮೇಲೆ ನಿನ್ನ ಬೃಂದಾವನವ, ಕಣ್ ತುಂಬ ಕಂಡ ಮೇಲೆ ನನ್ನಂತ ರಂಗದಲ್ಲಿ ನೀ ಸೇರಿ ಹೋದ ಮೇಲೆ ಬದುಕೇ ಬೆಳದಿಂಗಳಾಯಿತು. ನನ್ನ ಕೊಲುವ ಚಿಂತೆ ಮಣ್ಣಾಗಿ ಹೋಯಿತು. ಮಾತಲ್ಲಿ ನುಡಿಯಲಾರೆ ಸಾಕೆಂದು ಹೇಳಲಾರೆ, ಮಾತಲ್ಲಿ ನುಡಿಯಲಾರೆ ಸಾಕೆಂದು ಹೇಳಲಾರೆ, ನನ್ನಲ್ಲಿ ನೀನು ತಂದ ಆ ಸಹಜಾನಂದ ಬದುಕು ಸಾರ್ಥಕವಾಯಿತು. ನಿನ್ನಿಂದ ಸ್ವಾಮಿ ಬಾಳೆ ಬಂಗಾರವಾಯಿತು. ತಂದೆ ಗುರುರಾಯ ನಿನ್ನ ಪಾದ ನಂಬಿದ ಮೇಲೆ